ಗ್ರಾಮಾಂತರಂಗ. ಗ್ರಾಮಾಂತರಂಗ ಕೇಳ್ತಾ ಇರೋ ಎಲ್ಲ ರೈತ ಮಿತ್ರರಿಗೆ ಶರಣು ಶರಣಾರ್ಥಿಗಳು. ರೈತ ಮಿತ್ರರೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ, ರೈತರಿಗೆ ಪ್ರಕಟಣೆ ಹಾಗೂ ಕಿಸಾನ್ ಗೀತೆಗಳು ಅಂದರೆ ರೈತ ಗೀತೆಗಳು ಮತ್ತು ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ರೈತರಿಗೆ ಸಲಹೆ. ದಪ್ಪ ಮೆಣಸಿನಕಾಯಿ ಅಥವಾ ದೊಣ್ಣೆ ಮೆಣಸಿನಕಾಯಿ ಜನಪ್ರಿಯ ತರಕಾರಿ ಬೆಳೆ. ಶರೀರ ಪೋಷಣೆಗೆ ಬೇಕಾದಂಥ ಎ ಮತ್ತು ಸಿ ಅನ್ನಾಂಗಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇದು ಒದಗಿಸುತ್ತೆ. ದೊಣ್ಣೆ ಮೆಣಸಿನಕಾಯಿಯನ್ನು ನೀರು ಬಸಿದು ಹೋಗುವಂತಹ ಕೆಂಪು ಗೋಡುಮಣ್ಣು ಹಾಗೂ ಮಧ್ಯಮ ಆಳದ ಕಪ್ಪು ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯಬಹುದು. ಆಳವಾದ ಕಪ್ಪು ಜೌಗು ಪ್ರದೇಶಗಳು ಮತ್ತು ಜವಳು ಮಣ್ಣು ಈ ಬೆಳೆಗೆ ಒಳ್ಳೆಯದಲ್ಲ. ಈ ಬೆಳೆ ಚೆನ್ನಾಗಿ ಬರೋದಕ್ಕೆ ಮಣ್ಣಿನ ರಸಸಾರ 5.4-6.8 ಇರಬೇಕು. ಇದರಲ್ಲಿ ಅನೇಕ ತಳಿಗಳಿವೆ. ಕ್ಯಾಲಿಫೋರ್ನಿಯಾ ವಂಡರ್, ಇದರ ಗಿಡಗಳು ದೊಡ್ಡದಾಗಿದ್ದು ಹೆಚ್ಚು ಇಳುವರಿ ಕೊಡುವಂಥ ತಳಿ. ಕಾಯಿಗಳು 3-4 ನೀರಿಗೆಗಳನ್ನು ಹೊಂದಿರ್ತವೆ. ತೊಗಟೆ ಸಾಧಾರಣ ದಪ್ಪವಾಗಿರುತ್ತೆ. ಅರ್ಕಾ ಮೋಹಿನಿ ಈ ತಳಿಯನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಅಭಿವೃದ್ಧಿಪಡಿಸಿದ್ದಾರೆ. ಇದರ ಕಾಯಿಗಳು ದೊಡ್ಡದಾಗಿದ್ದು 3-4 ನೀರಿಗೆಗಳನ್ನು ಹೊಂದಿರ್ತವೆ. ಗಿಡಗಳು ಕೂಡ ದೊಡ್ಡದಾಗಿದ್ದು ಹೆಚ್ಚು ಇಳುವರಿಯನ್ನು ಕೊಡ್ತವೆ. ಅರ್ಕಾ ಬಸನ್, ಇದರ ಕಾಯಿಗಳು ಅಂಡಾಕಾರವಾಗಿದ್ದು ತೆಳು ಹಳದಿ ಬಣ್ಣ ಹೊಂದಿರ್ತವೆ. ಉತ್ತಮ ರುಚಿಯನ್ನು ಕೂಡ ಹೊಂದಿರ್ತವೆ. ಇದು ಕಾಯಿಗಳನ್ನು ಸತತವಾಗಿ ಕೊಡುತ್ತೆ ಮತ್ತು ಕಾಯಿಗಳು ನೆಟ್ಟಗಿದ್ದು 80 ಗ್ರಾಂ ತೂಕ ಹೊಂದಿರ್ತವೆ. ಅರ್ಕಾ ಗೌರವ್, ಇದು ಕೂಡ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಅಭಿವೃದ್ಧಿಪಡಿಸಿದಂಥ ತಳೆ. ಇದರ ಗಿಡಗಳು ದೊಡ್ಡದಾಗಿದ್ದು ಹೆಚ್ಚು ಇಳುವರಿಯನ್ನು ಕೊಡ್ತವೆ. ಕಾಯಿಗಳು ಸಾಧಾರಣ ದಪ್ಪವಾದ ತೊಗಟೆಯನ್ನು ಹೊಂದಿರ್ತವೆ. ಧಾರವಾಡ ಲೋಕಲ್ ಅಥವಾ ತಾರಿಹಾಳ್, ಇದು ಧಾರವಾಡದ ಸುತ್ತಮುತ್ತಲ ಭಾಗದಲ್ಲಿ ಜನಪ್ರಿಯವಾಗಿರುವಂಥ ತಳಿ. ಕಾಯಿಗಳು ಸಣ್ಣದಾಗಿದ್ದು ಬಹಳ ಖಾರವಾಗಿರುತ್ತವೆ, ಅಲ್ಲದೆ ಹೆಚ್ಚು ನೀರಿಗೆಗಳನ್ನು ಇದು ಹೊಂದಿರುತ್ತೆ. ಹೆಕ್ಟೇರ್ಗೆ ಸುಮಾರು 1 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. 25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ, 150 ಕಿಲೋಗ್ರಾಂನಷ್ಟು ಸಾರಜನಕ, 75 ಕಿಲೋಗ್ರಾಂನಷ್ಟು ರಂಜಕ ಹಾಗೂ 50 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅಂಶ ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ಸಸಿ ಮಡಿ ತಯಾರು ಮಾಡೋದಕ್ಕೆ 7.5 ಮೀಟರ್ ಉದ್ದ, 1.2 ಮೀಟರ್ ಅಗಲ, 10 ಸೆಂಟಿಮೀಟರ್ ಎತ್ತರ ಇರುವಂಥ ಸಸಿ ಮಡಿಗಳನ್ನು ಮಾಡ್ಕೋಬೇಕು. ಒಂದು ಹೆಕ್ಟೇರ್ಗೆ ಬೇಕಾಗುವಷ್ಟು ಸಸಿ ತಯಾರಿಸೋದಕ್ಕೆ 15 ಸಸಿ ಮಡಿಗಳು ಬೇಕಾಗ್ತವೆ. ಪ್ರತಿ ಮಡಿಗೆ 30 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ, 0.5 ಕಿಲೋಗ್ರಾಂನಷ್ಟು 15-15-15 ಸಂಯುಕ್ತ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಪ್ರತಿ ಹೆಕ್ಟೇರಿಗೆ ಬೇಕಾಗುವಂಥ ಬೀಜಗಳನ್ನು 1.25 ಗ್ರಾಂ ಪಾದರಸ ಸಂಯುಕ್ತ ರಾಸಾಯನಿಕದೊಂದಿಗೆ ಬೀಜೋಪಚಾರ ಮಾಡಿ 8 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಪ್ರತಿದಿನ ಸಾಯಂಕಾಲ ಮಡಿಗಳಿಗೆ ನೀರನ್ನು ಒದಗಿಸ್ತಾ ಇರಬೇಕು. ಸಸಿ ಮಡಿಗಳನ್ನು ರಭಸದ ಮಳೆಯಿಂದ ರಕ್ಷಿಸಬೇಕು. ಸಸಿಗಳು 5-6 ವಾರಗಳಲ್ಲಿ ನಾಟಿಗೆ ಸಿದ್ಧವಾಗ್ತವೆ. ಭೂಮಿಯನ್ನು ಹದ ಮಾಡಿದ ನಂತರ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ಚೆನ್ನಾಗಿ ಮಣ್ಣಿನಲ್ಲಿ ಬೆರೆಸಬೇಕು. ನಂತರ 60 ಸೆಂಟಿಮೀಟರ್ ಅಂತರದಲ್ಲಿ ಬೋದು ಮತ್ತು ಹರಿಗಳನ್ನು ತಯಾರಿಸಬೇಕು. ಪ್ರತಿ ಹೆಕ್ಟೇರಿಗೆ ಶಿಫಾರಸು ಮಾಡಿದ 50% ಸಾರಜನಕ ಮತ್ತು ಪೂರ್ಣ ಪ್ರಮಾಣದಲ್ಲಿ ರಂಜಕ ಹಾಗೂ ಪೊಟ್ಯಾಷ್ ಗೊಬ್ಬರಗಳನ್ನು ಹರಿಗಳಲ್ಲಿ ಹಾಕಿ ಮಣ್ಣಿನೊಂದಿಗೆ ಬೆರೆಸಬೇಕು. ಸಸಿಗಳನ್ನು ನಾಟಿ ಮಾಡೋದಕ್ಕಿಂತ ಮೊದಲು ತೆಳುವಾಗಿ ನೀರು ಹಾಯಿಸಿ 45 ಸೆಂಟಿಮೀಟರ್ ಅಂತರದಲ್ಲಿ ಸಸಿಗಳನ್ನು ಬೋದಿನ ಒಂದು ಪಕ್ಕದಲ್ಲಿ ನಾಟಿ ಮಾಡಬೇಕು. ಮಣ್ಣು ಮತ್ತು ಹವಾಗುಣ ನೋಡಿಕೊಂಡು 3-4 ದಿವಸಕ್ಕೊಮ್ಮೆ ನೀರನ್ನು ಹಾಯಿಸ್ತಾ ಇರಬೇಕು. ನಾಟಿ ಮಾಡಿದ 4 ವಾರಗಳ ನಂತರ ಇನ್ನುಳಿದ ಶೇಕಡ 50% ಸಾರಜನಕಾಂಶವನ್ನು ಮೇಲ್ಗೊಬ್ಬರವಾಗಿ ಕೊಟ್ಟು ಎರಡೂ ಬದಿಗೂ ಮಣ್ಣನ್ನು ಏರಿಸಬೇಕು. ಅಲ್ಲದೆ 3-4 ಬಾರಿ ಎಡೆ ಹೊಡೆಯೋದ್ರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ನಾಟಿ ಮಾಡಿದ ಪ್ರದೇಶದಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಹೂ ಬಿಡುವ ಹಂತದಲ್ಲಿದ್ದಾಗ ಮೊದಲಿನ 10-15 ದಿನಗಳಲ್ಲಿ ಬರುವ ಹೂವಿನ ಮೊಗ್ಗುಗಳನ್ನು ಚಿವುಟಿ ತೆಗಿಬೇಕು. ಹೀಗೆ ಮಾಡೋದರಿಂದ ಗಿಡವು ಚೆನ್ನಾಗಿ ಬೆಳೆದು ಹೆಚ್ಚಿನ ಇಳುವರಿ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಬೆಳೆಯು ನಾಟಿ ಮಾಡಿದ 50-60 ದಿನಗಳ ನಂತರ ಕಾಯಿಗಳನ್ನು ಕೊಡೋದಕ್ಕೆ ಪ್ರಾರಂಭಿಸುತ್ತೆ. ಹಸಿರು ಬಣ್ಣದ ಪೂರ್ಣ ಬಲಿತ ಕಾಯಿಗಳನ್ನು ಕೆಂಪು ಬಣ್ಣಕ್ಕೆ ತಿರುಗುವ ಮೊದಲೇ ಕೊಯ್ಯಬೇಕು. ಪ್ರತಿ ಹೆಕ್ಟೇರ್ಗೆ 10,000-12,000 ಕಿಲೋಗ್ರಾಂನಷ್ಟು ಇಳುವರಿಯನ್ನು ನಿರೀಕ್ಷಿಸಬಹುದು. ರೈತರಿಗೆ ಸಲಹೆ ಕೇಳಿದ್ರಲ್ಲ, ಇನ್ನು ರೈತರ ಪ್ರಕಟಣೆ ಕೇಳೋಣಂತ. ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆಯು 2026-27 ಸಾಲಿನಲ್ಲಿ ರೈತರ ಮಕ್ಕಳಿಗೆ 10 ತಿಂಗಳ ಕಾಲ ತೋಟಗಾರಿಕಾ ಬೆಳೆಗಳ ತಾಂತ್ರಿಕತೆ ಕುರಿತು ತರಬೇತಿಯನ್ನು ನಡೆಸಲಿದೆ. ರೈತ ಮಕ್ಕಳು ಅರ್ಜಿಗಳನ್ನು ಸಲ್ಲಿಸಬಹುದು. ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಿಂದ ತಲಾ 24 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 24/2026. ತೋಟಗಾರಿಕಾ ಜಂಟಿ ನಿರ್ದೇಶಕರು, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ವಿಜಯನಗರ. ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ತೋಟಗಾರಿಕಾ ತರಬೇತಿ ಕೇಂದ್ರ ಮಾಲವಿ ಹಗರಿಬೊಮ್ಮನಹಳ್ಳಿ ತಾಲೂಕು. ಇಲ್ಲಿ ಅರ್ಜಿಗಳನ್ನು ಪಡೆಯಬಹುದು ಮತ್ತು ಭರ್ತಿ ಮಾಡಿದ ಅಗತ್ಯ ದಾಖಲಾತಿಗಳನ್ನು ಲಗುತಿಸಿದ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಮೀಸಲಾತಿ ಮತ್ತು ವಯೋಮಿತಿ: ಸರ್ಕಾರದ ಮೀಸಲಾತಿ ನಿಯಮಾವಳಿಗಳನ್ನು ಪಾಲಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ಕೈಗೊಳ್ಳಲಾಗುವುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲರಿಗೆ ಕನಿಷ್ಠ 18, ಗರಿಷ್ಠ 33 ಹಾಗೂ ಇತರರಿಗೆ ಕನಿಷ್ಠ 18, ಗರಿಷ್ಠ 30. ವಿದ್ಯಾ ಅರ್ಹತೆ: ಕನ್ನಡ ವಿಷಯಗಳೊಂದಿಗೆ SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಅಭ್ಯರ್ಥಿಯು ಚೆನ್ನಾಗಿ ಕನ್ನಡ ಓದುವುದು, ಬರೆಯುವುದು ಮತ್ತು ಮಾತನಾಡುವುದನ್ನು ಬಲ್ಲವರಾಗಿರಬೇಕು. ಇತರೆ ಅರ್ಹತೆ: ಈ ತರಬೇತಿಯು ರೈತ ಮಕ್ಕಳಿಗಾಗಿರುವುದರಿಂದ ಅಭ್ಯರ್ಥಿ ತಂದೆ ತಾಯಿ ಅಥವಾ ಪೋಷಕರು ಕಡ್ಡಾಯವಾಗಿ ಜಮೀನು ಹೊಂದಿರಬೇಕು ಹಾಗೂ ಸ್ವಂತ ಸಾಗುವಳಿ ಮಾಡುತ್ತಿರಬೇಕು. ಈ ಬಗ್ಗೆ ಪಹಣಿಯನ್ನು ನೀಡುವುದು ಕಡ್ಡಾಯವಾಗಿರುತ್ತದೆ. ಅಭ್ಯರ್ಥಿಗಳು ತೋಟದ ಕೆಲಸಗಳನ್ನು ಮಾಡುವಷ್ಟು ದೃಢಕರರಾಗಿರಬೇಕು. ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ SSLC ಅಂಕಪಟ್ಟಿ, ಆಧಾರ್ ಕಾರ್ಡ್ ಪ್ರತಿ, ₹30 ಇಂಡಿಯನ್ ಪೋಸ್ಟಲ್ ಆರ್ಡರ್, ಜಮೀನಿನ ಪಹಣಿ ಪತ್ರ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಜಾತಿ ಪ್ರಮಾಣ ಪತ್ರ ಸಲ್ಲಿಸಬೇಕು. ಅರ್ಜಿ ಶುಲ್ಕ: ಸಾಮಾನ್ಯ ಅಭ್ಯರ್ಥಿಗಳಿಗೆ ₹30, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಾಗೂ ಅಂಗವಿಕಲರಿಗೆ ₹18 ಪೋಸ್ಟಲ್ ಆರ್ಡರ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್. ತೋಟಗಾರಿಕಾ ಜಂಟಿ ನಿರ್ದೇಶಕರು, ಜಿಲ್ಲಾ ಪಂಚಾಯತ್ ವಿಜಯನಗರ ಜಿಲ್ಲೆ ಇವರ ಹೆಸರಿನಲ್ಲಿ ಪಡೆದು ಅರ್ಜಿ ಜೊತೆಗೆ ಲಗುತಿಸಬೇಕು. ಅರ್ಜಿಗಳನ್ನು ತೋಟಗಾರಿಕಾ ಜಂಟಿ ನಿರ್ದೇಶಕರು, ಜಿಲ್ಲಾ ಪಂಚಾಯತ್ ವಿಜಯನಗರ, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ವಿಜಯನಗರ ಇವರ ಕಚೇರಿಯಲ್ಲಿ ಪಡೆಯಬಹುದು ಅಥವಾ ಇಲಾಖೆಯ ವೆಬ್ಸೈಟ್ www.horticulture.kr.nic.in ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸಂದರ್ಶನದ ದಿನಾಂಕ ಮತ್ತು ಸ್ಥಳ: 23/4/2026. ಸಮಯ: ಬೆಳಗ್ಗೆ 10 ತೋಟಗಾರಿಕಾ ಜಂಟಿ ನಿರ್ದೇಶಕರ ಕಚೇರಿ, ವಿಜಯನಗರ. ಸಂದರ್ಶನಕ್ಕೆ ಎಲ್ಲಾ ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗಲು ಸೂಚಿಸಿದೆ. ಇದಕ್ಕಾಗಿ ಪ್ರತ್ಯೇಕ ಸಂದರ್ಶನ ಪತ್ರವನ್ನು ಕಳಿಸಲಾಗುವುದಿಲ್ಲ. ಇದೇ ರೀತಿಯಾಗಿ ತೋಟಗಾರಿಕಾ ತರಬೇತಿ ಕೇಂದ್ರ ಮುನಿರಾಬಾದ್ನಲ್ಲಿ ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಗಳಿಂದ ತಲಾ 20 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 24/2026 ಸಂಜೆ 5:30 ಕೊಪ್ಪಳದ ತೋಟಗಾರಿಕಾ ಜಂಟಿ ನಿರ್ದೇಶಕರು ಅಥವಾ ತೋಟಗಾರಿಕಾ ತರಬೇತಿ ಕೇಂದ್ರ ಮುನಿರಾಬಾದ್ನಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆಗಳು 9844874222 ಅಥವಾ 7844887668 ಅಥವಾ 9384815508. ಅರ್ಜಿ ಜೊತೆಗೆ SSLC ಅಂಕಪಟ್ಟಿ, ಆಧಾರ್ ಕಾರ್ಡ್ ಪ್ರತಿ, ₹30 ಇಂಡಿಯನ್ ಪೋಸ್ಟಲ್ ಆರ್ಡರ್, ₹100 ಬಾಂಡ್ ಪೇಪರ್, ಜಮೀನಿನ ಪಹಣಿ ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು. ಸಾಮಾನ್ಯ ವರ್ಗದವರಿಗೆ ವಯೋಮಿತಿ 18-30 ಹಾಗೂ SC/ST ಅಂಗವಿಕಲರಿಗೆ 18-33. ಸೌಲಭ್ಯಗಳು: ಉಚಿತ ಊಟ ವಸತಿ, ಪ್ರಾಯೋಗಿಕ ತರಬೇತಿ, ಶೈಕ್ಷಣಿಕ ಪ್ರವಾಸ,

ಇದುವರೆಗೆ ಕೃಷಿ ಗೀತೆಗಳನ್ನು ಕೇಳಿದಿರಿ. ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in. ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಿತ್ರಗೀತೆಗಳನ್ನು ಕೇಳೋಣಂತೆ. ಮೊದಲಿಗೆ ಕೇಳಿ ಆನಂದ್ ಚಿತ್ರದ ಈ ಗೀತೆ. ಆಡುತ್ತ ಕುಡಿದೆನು ಎಣಿಸುತ್ತ ತಾರೆಯ ನಾನು ಕಳೆದೆನು ಕಡಲನ್ನು ನೋಡಿದೆ, ಮುಗಿಲ ಮೆತ್ತೆಯಲ್ಲಿ ತೇಲಿದೆ ಭುವಿಯ ಅಂದವನ್ನು ನೋಡಿದೆ, ಟುಬಿ ಟುಬಿ ಟುಬಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಎವ್ರಿಬಾಡಿ ಟುಬಿ ಟುಬಿ ಟುಬಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಈಗ ಕೇಳಿ ಆಟೋ ರಾಜ ಚಿತ್ರದಿಂದ ಆಯ್ದ ಈ ಗೀತೆ. ನನ್ನಲ್ಲಿ ಒಲವೋ ಪರಿಯೇ ನನ್ನಲ್ಲಿ ಛಲವೋ, ನಲಿವ ಗುಲಾಬಿ ಹೂವೆ ಒಲವೋ ಛಲವೋ ಒಲವೋ ಛಲವೋ. ಚಿತ್ರ ಬಾಳೊಂದು ಭಾವಗೀತೆ. ಎದೆಗೆ ಕಾಯಮ